ಕೃಷಿಯಲ್ಲಿ ಹೆಚ್ಚು ಶ್ರಮ ಹಾಗೂ ದುಬಾರಿ ಕೆಲಸವೆಂದರೆ ಕೀಟ ಮತ್ತು ರೋಗಗಳನ್ನು ನಿಯಂತ್ರಿಸುವುದು. ರೋಗ ನಿರೋಧಕ ಗುಣವಿರುವ ಬಿತ್ತನೆ ಬೀಜಗಳ ಬಳಕೆ, ಮಿಶ್ರ ಬೆಳೆ ಪದ್ಧತಿ ಹಾಗೂ ಮಣ್ಣಿನ ಆರೋಗ್ಯವನ್ನು ಕಾಪಾಡುವುದರಿಂದ ಕೀಟ ಹಾಗೂ ರೋಗಗಳನ್ನು ಹತೋಟಿಯಲ್ಲಿ ಇಡಬಹುದು. ಕೈತೋಟದಲ್ಲಿ ತರಕಾರಿಗಳನ್ನು ಬೆಳೆಯಲು ಅನೇಕ ಸವಾಲುಗಳಿವೆ. ಅದರಲ್ಲೂ ಸಾವಯವ ಪದ್ಧತಿಯಲ್ಲಿ ಬೆಳೆಯುವಾಗ ರೋಗ ಮತ್ತು ಕೀಟಬಾಧೆಗಳು ಸ್ವಲ್ಪ ಜಾಸ್ತಿಯೇ ಇರುತ್ತದೆ. ಕೀಟಗಳ ಅಥವಾ ಹುಳಗಳ ಸಂತಾನೋತ್ಪತ್ತಿ ಆಗದಂತೆ ನೋಡಿಕೊಳ್ಳುವುದು ಸುಲಭದ ವಿಧಾನ ಎನ್ನುವುದು ನನ್ನ ಅನುಭವ. ಸಾವಯವ ಪದ್ಧತಿಯಲ್ಲಿ ಬೆಳೆಯುವಾಗ ನಮ್ಮ ಪೂರ್ವಜರು ಅನುಸರಿಸುತ್ತಿದ್ದ ಪದ್ಧತಿ ಮತ್ತು ಕೆಲವೊಂದು ವೈಜ್ಞಾನಿಕ ವಿಷಯಗಳನ್ನು ಅನುಸರಿಸಿದರೆ ಯಾವುದೇ ಜೈವಿಕ ಕೀಟನಾಶಕಗಳನ್ನು ಬಳಸದೆ ಬೆಳೆಯಲು ಸಾಧ್ಯ ಎನ್ನುವುದು ನನ್ನ ಅಭಿಪ್ರಾಯ. ಸಾವಯವ ಪದ್ಧತಿಯಲ್ಲಿ ಕೀಟ ಮತ್ತು ರೋಗಗಳು ಬಂದ ನಂತರ ನಿಯಂತ್ರಣ ಮಾಡುವುದು ಬಹಳ ಕಷ್ಟ. ಹಾಗಾಗಿ ಕೀಟ ಮತ್ತು ರೋಗಗಳು ಬಾರದ ಹಾಗೆ ಕೈಗೊಳ್ಳಬಹುದಾದ ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳೋಣ. ಸಾಯಂಕಾಲ 6 ಗಂಟೆಯಿಂದ 9 ಗಂಟೆಯ ಮಧ್ಯದಲ್ಲಿ ನಮಗೆ ಉಪದ್ರವ ಮಾಡುವ ಕೀಟಗಳ ಸಂಚಾರ ಜಾಸ್ತಿ ಇರುತ್ತದೆ. ಈ ಸಮಯದಲ್ಲಿ ಉತ್ತಮ ಪ್ರಕಾಶಮಾನವುಳ್ಳ ವಿದ್ಯುತ್ ದೀಪವನ್ನು ನಮ್ಮ ಕೈತೋಟದಲ್ಲಿ ಉರಿಸಿ ಅದರ ಕೆಲಭಾಗದಲ್ಲಿ ನೀರು ತುಂಬಿದ ಪಾತ್ರೆ ಇಡುವುದರಿಂದ ಕೀಟಗಳು ದೀಪಕ್ಕೆ ಆಕರ್ಷಣೆಯಾಗಿ ಬಂದು ನೀರಿರುವ ಪಾತ್ರೆಗೆ ಬಿದ್ದು ಸತ್ತು ಹೋಗುತ್ತದೆ. ಈ ರೀತಿ ಕೀಟಗಳನ್ನು ನಿಯಂತ್ರಣ ಮಾಡಬಹುದು. ಯಾವುದೇ ಕಾರಣಕ್ಕೂ ರಾತ್ರಿ 9 ಗಂಟೆಯ ನಂತರ ಕೈತೋಟದಲ್ಲಿ ದೀಪವನ್ನು ಉರಿಸಿ ಇಡಬಾರದು, ಏಕೆಂದರೆ ಈ ಸಮಯದಲ್ಲಿ ಉಪಕಾರ ಮಾಡುವ ಕೀಟಗಳ ಸಂಚಾರವಿರುತ್ತದೆ. ನಮ್ಮ ಪೂರ್ವಜರು ತರಕಾರಿ ಬೆಳೆಯುವಾಗ ಗಿಡಗಳ ಮಧ್ಯದಲ್ಲಿ ಚೆಂಡು ಹೂ, ತುಳಸಿ, ಬೇವು, ಕಾಮಕಸ್ತೂರಿ, ನಂದಿಬೆಟ್ಟಲು ಮುಂತಾದ ಗಿಡಗಳನ್ನು ಬೆಳೆದು ಬೆಳೆಯನ್ನು ರಕ್ಷಣೆ ಮಾಡಿ ಉತ್ತಮ ಫಸಲನ್ನು ಪಡೆಯುತ್ತಿದ್ದರು. ನಮ್ಮ ಕೈತೋಟದಲ್ಲಿ ಫೆರೋಮೆನ್ ಟ್ರ್ಯಾಪರ್ ಎಂಬ ರಾಸಾಯನಿಕ ಮಾತ್ರೆಯನ್ನು ಡಬ್ಬದಲ್ಲಿ ಹಾಕಿ ನೇತಾಡಿಸಬೇಕು. ಈ ಮಾತ್ರೆ ಮತ್ತು ಡಬ್ಬವು ಮಾರುಕಟ್ಟೆಯಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಮಾರುವ ಅಂಗಡಿಗಳಲ್ಲಿ ಲಭ್ಯವಿರುತ್ತದೆ. ಡಬ್ಬದ ಅಡಿಭಾಗದಲ್ಲಿರುವ ತೂತಿನ ಮೂಲಕ ಫೆರೋಮೆನ್ನಿನ ಪರಿಮಳಕ್ಕೆ ಆಕರ್ಷಣೆಯಾಗಿ ಕೀಟಗಳು ಡಬ್ಬದೊಳಕ್ಕೆ ಹೋಗುತ್ತವೆ. ನಂತರ ಹೊರಬರಲೆಂದು ಡಬ್ಬದ ಮೇಲ್ಭಾಗಕ್ಕೆ ಹೋಗಿ ರೆಕ್ಕೆ ಬಡಿದು ಸತ್ತು ಹೋಗುತ್ತದೆ. ಡಬ್ಬದ ಒಳಗೆ ಹೊಕ್ಕಿರುವ ಕೀಟವು ತಾನು ಒಳಹೋದ ತೂತಿನಲ್ಲಿ ಬರಲು ಪ್ರಯತ್ನಿಸುವುದಿಲ್ಲ, ಬದಲಾಗಿ ಅದರ ಹುಟ್ಟು ಗುಣ ಎದ್ದು ಮೇಲಕ್ಕೆ ಹಾರುವುದು ಆಗಿರುವ ಕಾರಣ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತದೆ. 1 ಲೀಟರ್ ಗಾತ್ರದ ಪ್ಲಾಸ್ಟಿಕ್ ಬಾಟಲಿಯನ್ನು ತೆಗೆದುಕೊಂಡು ಅದರ ಮಧ್ಯಭಾಗದಲ್ಲಿ 1 ಸೆಂಟಿಮೀಟರ್ ಗಾತ್ರದ ರಂಧ್ರವನ್ನು ಕೊರೆಯಬೇಕು. ಈ ಬಾಟಲಿಗೆ ತುಳಸಿ ಎಲೆಗಳ ರಸವನ್ನು ತೆಗೆದು ಸುಮಾರು 250 ml ತುಂಬಬೇಕು. ತುಳಸಿ ರಸದ ಪರಿಮಳಕ್ಕೆ ಕೀಟಗಳು ಆಕರ್ಷಣೆಯಾಗಿ ಈ ಮೊದಲು ಹೇಳಿದ ಪದ್ಧತಿಯಂತೆ ರೆಕ್ಕೆ ಬಡಿದು ಸಾಯುತ್ತವೆ. ಹಳದಿ, ಹಸಿರು ಮುಂತಾದ ಬಣ್ಣದ ಗಮ್ ಶೀಟ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿರುತ್ತದೆ. ಇಂತಹ ಶೀಟ್ಗಳನ್ನು ಕೈತೋಟದಲ್ಲಿ ನೇತು ಹಾಕುವುದರಿಂದ ಬಣ್ಣಕ್ಕೆ ಆಕರ್ಷಣೆಯಾಗಿ ಕೀಟಗಳು ಬಂದು ಗಮ್ ಶೀಟ್ಗೆ ಅಂಟಿಕೊಳ್ಳುತ್ತವೆ. ಈ ರೀತಿಯಾಗಿಯೂ ಕೀಟಗಳನ್ನು ನಿಯಂತ್ರಣ ಮಾಡಲು ಸಾಧ್ಯವಿದೆ. ಪಕ್ಷಿಗಳಿಗೆ ನೀರು, ಆಹಾರ ಮತ್ತು ವಾಸಿಸಲು ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸುವುದರಿಂದ ಅವುಗಳು ತೋಟದಲ್ಲಿ ಸಂಚರಿಸುತ್ತಾ ಹುಳ ಹುಪ್ಪಟಗಳನ್ನು ತಿನ್ನುತ್ತಾ ನಮಗೆ ಸಹಾಯ ಮಾಡುತ್ತವೆ. ಉರಿ, ಓತಿಕೇತ, ಕಪ್ಪೆ, ಅರಣೆ ಮುಂತಾದವುಗಳನ್ನು ಮಿತ್ರರಂತೆ ಕಾಣುವುದರಿಂದ ಕೀಟಗಳನ್ನು ನಿಯಂತ್ರಣ ಮಾಡಲು ಸಹಾಯ ಮಾಡುತ್ತದೆ. ಭೂಮಿ ಸಿದ್ಧತೆ ಮಾಡುವಾಗ ಅಥವಾ ಕುಂಡಗಳಿಗೆ ಮಣ್ಣಿನ ಮಿಶ್ರಣ ಮಾಡುವಾಗ ಸರಿಯಾದ ಪ್ರಮಾಣದಲ್ಲಿ ಸುಣ್ಣ ಮತ್ತು ಕಹಿಬೇವಿನ ಹಿಂಡಿಯನ್ನು ಉಪಯೋಗಿಸುವುದರಿಂದ ಸಸ್ಯಗಳಿಗೆ ಬೇರುಗಳ ಮೂಲಕ ಬರಬಹುದಾದ ರೋಗಗಳನ್ನು ನಿಯಂತ್ರಿಸಬಹುದು. ಮಿಶ್ರ ಬೆಳೆ ಪದ್ಧತಿ ಬೆಳೆ ವೈವಿಧ್ಯತೆಗಳನ್ನು ಅಳವಡಿಸಿಕೊಳ್ಳುವುದರಿಂದ ರೋಗ ರುಜಿನಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಸಣ್ಣ ಸಸಿಗಳು ಇರುವ ಸಂದರ್ಭದಲ್ಲಿ ಒಂದಷ್ಟು ಕೀಟಗಳನ್ನು ನಿಯಂತ್ರಿಸಲು ಮಾಸ್ಕಿಟೋ ಬ್ಯಾಟ್ಗಳನ್ನು ಸಹ ಬಳಸಬಹುದಾಗಿದೆ. ಅವಶ್ಯಕತೆ ಇರುವಷ್ಟೇ ನೀರು ಮತ್ತು ಗೊಬ್ಬರವನ್ನು ಕೊಡುವುದರಿಂದ ಕೆಲವೊಂದು ರೋಗಗಳಿಂದ ದೂರವಿರಲು ಸಾಧ್ಯವಿದೆ. ಕತ್ತಲಾಗುವ ಸಮಯದಲ್ಲಿ ಎಲೆಕೊರಕ ಹುಳಗಳು ಕಾರ್ಯಾಚರಣೆ ಶುರು ಮಾಡುತ್ತವೆ. ಈ ಹುಳಗಳನ್ನು ಆರಂಭದಲ್ಲೇ ಗುರುತಿಸಿ ನಾಶ ಮಾಡುವುದರಿಂದ ಅವುಗಳ ಸಂತಾನೋತ್ಪತ್ತಿ ಆಗದೆ ಬೆಳೆಗಳಿಗೆ ಆಗಬಹುದಾದ ಹಾನಿಯನ್ನು ತಪ್ಪಿಸಬಹುದಾಗಿದೆ. ಹೂ ಅರಳಿ ಕಾಯಿ ಕಟ್ಟಿದ ಸಮಯದಲ್ಲಿ ಕಾಗದ ಅಥವಾ ಬಟ್ಟೆಯ ಚೀಲವನ್ನು ಹೊದಿಕೆಯಾಗಿ ಹಾಕುವುದರಿಂದ ಉತ್ತಮ ಗುಣಮಟ್ಟದ ಫಸಲನ್ನು ಪಡೆಯಲು ಸಾಧ್ಯವಿದೆ. ಯಾವುದೇ ತರಕಾರಿ ಗಿಡದ ಸುತ್ತಲೂ ತೆಂಗಿನ ಗರಿಯ ಕಡ್ಡಿಗಳನ್ನು ಇಡುವುದರಿಂದ ಕೀಟಗಳ ಉಪಟಳದಿಂದ ಪಾರಾಗಬಹುದು. ಹೇಗೆಂದರೆ ಕೆಲವು ಕೀಟಗಳು ತನ್ನ ಹಲ್ಲು ಹರಿತ ಮಾಡುವುದಕ್ಕೋಸ್ಕರ ಗಿಡಗಳನ್ನು ಕತ್ತರಿಸುತ್ತವೆ. ತೆಂಗಿನ ಗರಿಯ ಕಡ್ಡಿ ಸಿಕ್ಕಾಗ ಅವುಗಳನ್ನು ಮಾತ್ರ ತುಂಡರಿಸಿ ಗಿಡಕ್ಕೆ ತೊಂದರೆ ಮಾಡುವುದಿಲ್ಲ. ಈ ತೆಂಗಿನ ಕಡ್ಡಿಗಳನ್ನು ಇಡುವಾಗ ಗಿಡದ ಪರಿಧಿಗಿಂತ ಹೊರಭಾಗದಲ್ಲಿ ಇಡಬೇಕು. ಕಡ್ಡಿಯು ಗಿಡಕ್ಕಿಂತ ಎತ್ತರದಲ್ಲಿರಬೇಕು ಹಾಗೂ ಕೀಟಗಳ ಮೌತ್ ಸೈಜ್ಗೆ ಸರಿ ಹೊಂದುವಂತೆ ಇರುವ ಕಡ್ಡಿಗಳನ್ನು ಇಡಬೇಕು. ಕೈತೋಟದಲ್ಲಿ ಗಿಡಗಳ ಹಣ್ಣಾದ ಎಲೆ, ಒಣಗಿದ ರೆಂಬೆಗಳನ್ನು ಬೇರ್ಪಡಿಸುವುದರಿಂದಲೂ ಕೀಟ ಹಾಗೂ ಹುಳಗಳ ಉಪದ್ರವವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಬಿಸಿಲು ಹಾಗೂ ಗಾಳಿ ಚೆನ್ನಾಗಿ ಇರುವಂತೆ ಗಿಡಗಳನ್ನು ಆಯೋಜನೆ ಮಾಡಿಕೊಂಡರೆ ಭಾಗಶಃ ರೋಗಬಾಧೆಗಳಿಂದ ದೂರವಿರಬಹುದು. ಬೆಳೆಗಳನ್ನು ಬದಲಾವಣೆ ಮಾಡುವುದರಿಂದ ಕೀಟ ಹಾಗೂ ರೋಗಗಳಿಂದ ದೂರವಿರಬಹುದು. ಒಂದೇ ಬೆಳೆಯನ್ನು ಮತ್ತೆ ಮತ್ತೆ ಬೆಳೆದಾಗ ಅಪಕಾರಿ ಕೀಟಗಳ ಸಂತಾನ ಜಾಸ್ತಿಯಾಗುತ್ತದೆ ಮತ್ತು ಅದೇ ಬೆಳೆಯ ಮೇಲೆ ಬಾಧಿಸುತ್ತದೆ. ಬೆಳೆ ಬದಲಾವಣೆ ಮಾಡಿದರೆ ಕೀಟ ಬದುಕಲು ಸೂಕ್ಷ್ಮ ವಾತಾವರಣ ಮತ್ತು ಬೇಕಾದ ಪೋಷಕಾಂಶಗಳಿಲ್ಲದೆ ನಾಶವಾಗುವ ಸಾಧ್ಯತೆಗಳಿವೆ. ಬೆಳೆ ಪರಿವರ್ತನೆ ಮಾಡಿದಾಗ ಏಕದಳ ಸಸ್ಯಗಳು ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಹೀರುತ್ತವೆ, ಆದರೆ ದ್ವಿದಳ ಧಾನ್ಯದ ಸಸ್ಯಗಳು ಭೂಮಿಯಲ್ಲಿ ಪೋಷಕಾಂಶಗಳನ್ನು ಸ್ಥಿರೀಕರಿಸುವ ಕಾರ್ಯ ಮಾಡುತ್ತವೆ. ಆಯಾಯ ಋತುಮಾನದ ಬೀಜಗಳನ್ನು ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗುತ್ತದೆ ಹಾಗೂ ಬಿತ್ತನೆ ಮಾಡುವ ಬೀಜವು ನಮ್ಮ ಪ್ರದೇಶದಲ್ಲೇ ಬೆಳೆದದ್ದು ಆಗಿದ್ದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುವುದಲ್ಲದೆ ಉತ್ತಮ ಫಸಲನ್ನು ಪಡೆಯಲು ಸಾಧ್ಯವಾಗುತ್ತದೆ. ಬೀಜಾಮೃತದಲ್ಲಿ ಬೀಜೋಪಚಾರ ಮಾಡಿ ಬೀಜ ಬಿತ್ತನೆ ಮಾಡುವುದರಿಂದ ಕೆಲವೊಂದು ರೋಗಬಾಧೆಗಳನ್ನು ತಡೆಯಬಹುದು. ಅಮಾವಾಸ್ಯೆಯ ಒಂದೆರಡು ದಿನ ಮೊದಲು ಸೊಪ್ಪು ತರಕಾರಿಗಳ ಬೀಜ ಬಿತ್ತನೆ ಮಾಡುವುದರಿಂದ ಕೀಟಬಾಧೆಗಳಿಂದ ರಕ್ಷಣೆ ಪಡೆಯಬಹುದು. ಅದೇ ರೀತಿ ಸೌತೆಕಾಯಿಯ ಮುಂತಾದ ಬೀಜವನ್ನು ಅಮಾವಾಸ್ಯೆಯ ಮುನ್ನಾ ದಿನದಲ್ಲಿ ಬಿತ್ತನೆ ಮಾಡಿದಾಗ ಕೀಟಬಾಧೆ ಕಡಿಮೆ ಇರುತ್ತದೆ. ಸಸ್ಯಗಳು ಹುಣ್ಣಿಮೆಯ ಆಸುಪಾಸಿನಲ್ಲಿ ರಸವತ್ತಾಗಿರುವ ಕಾರಣ ಕೀಟಗಳು ಇಷ್ಟಪಟ್ಟು ತಿನ್ನುತ್ತವೆ. ಅದೇ ಅಮಾವಾಸ್ಯೆಯ ಆಸುಪಾಸಿನಲ್ಲಿ ರಸವತ್ತಾಗಿಲ್ಲದ ಕಾರಣ ತಿನ್ನಲು ಇಷ್ಟಪಡುವುದಿಲ್ಲ. ಇನ್ನೊಂದು ಕಾರಣವೆಂದರೆ ಅಮಾವಾಸ್ಯೆಯ ಆಸುಪಾಸಿನಲ್ಲಿ ಚಂದ್ರನ ಬೆಲಕು ಇಲ್ಲದಿರುವ ಕಾರಣ ಕೀಟಗಳ ಸಂಚಾರವು ಕಡಿಮೆ ಇರುತ್ತದೆ. ನಾವು ಸೌತೆಕಾಯಿಯ ಬೀಜ ಬಿತ್ತನೆ ಮಾಡಿ ಸರಿಯಾಗಿ ಪಾಲನೆ ಮಾಡಿದರೆ 30-35 ದಿನಗಳಲ್ಲಿ ಕಾಯಿ ಕಟ್ಟುತ್ತದೆ. ಹಾಗಾಗಿ ಕಾಯಿ ಕಟ್ಟುವ ಸಂದರ್ಭದಲ್ಲಿ ಮುಂದಿನ ಅಮಾವಾಸ್ಯೆ ಬಂದಿರುತ್ತದೆ. ಈ ರೀತಿಯಾಗಿ ಪ್ರಾಕೃತಿಕವಾಗಿಯೇ ಕೀಟ ನಿಯಂತ್ರಣ ಮಾಡಲು ಸಾಧ್ಯವಿದೆ. ಇದೆಲ್ಲಕ್ಕಿಂತಲೂ ಮುಖ್ಯವಾಗಿ ಗಿಡಗಳ ಜೊತೆ ದಿನನಿತ್ಯ ಒಂದಷ್ಟು ಸಮಯ ಕಳೆಯುವುದು, ಸಂವಹನ ನಡೆಸುವುದರಿಂದ ಗಿಡಗಳು ಆರೋಗ್ಯಯುತವಾಗಿ ಬೆಳೆಯುತ್ತದೆ. ಆರೋಗ್ಯಯುತ ಗಿಡಗಳಿಗೆ ರೋಗಬಾಧೆ ಕಡಿಮೆ ಇರುತ್ತದೆ ಎನ್ನುವುದು ನಮಗೆಲ್ಲರಿಗೂ ತಿಳಿದ ವಿಷಯವಾಗಿದೆ. ಈ ಮೇಲಿನ ಕೆಲವೊಂದು ವಿಧಾನಗಳನ್ನು ನಮ್ಮ ಕೈತೋಟದಲ್ಲಿ ಅಳವಡಿಸಿಕೊಂಡು ರಾಸಾಯನಿಕ ಮುಕ್ತ ತರಕಾರಿಗಳನ್ನು ಬೆಳೆದು ಬಳಸುವುದಲ್ಲದೆ ಮುಂದಿನ ಪೀಳಿಗೆಗೆ ಸಜೀವ ಭೂಮಿಯನ್ನು ಬಿಟ್ಟು ಹೋಗೋಣ. ರಾಸಾಯನಿಕ ಮುಕ್ತ ತರಕಾರಿ ಹಾಗೂ ಹಣ್ಣು ಹಂಪಲುಗಳನ್ನು ಸೇವಿಸಿ ಆರೋಗ್ಯವಂತರಾಗೋಣ ಎಂಬುದು ನಮ್ಮ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು ಇದರ ಆಶಯವಾಗಿದೆ. ಇದುವರೆಗೆ ಹರಿಕೃಷ್ಣ ಕಾಮತ್ ಅವರಿಂದ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಹಿತ ಮೇ ಜಾರಿ ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ ಇನ್ನಿಲ್ಲ ಭಯ ಇನ್ನಿಲ್ಲ ಚಿಂತೆ ಸಿಕ್ಕಿದೆ ನಮಗೆ ಹೊಸ ಮಾರ್ಗ ಮಾಡಿಸಿ ನಾವು ಬೆಳೆ ವಿಮೆಯ ದೂರಾಗಿಸಿದೆವು ರೈತರ ಚಿಂತೆಯ ಭವಿಷ್ಯವಾಯಿತು ನಿಶ್ಚಿಂತ ಬೆಳೆಯು ಸುರಕ್ಷಿತ ನಿಶ್ಚಿಂತ ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ ಸಾಮಾನ್ಯ ಸೇವಾ ಕೇಂದ್ರ ಗ್ರಾಮ್ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ ಭಾರತ ಸರ್ಕಾರ ಈಗ ವಿದ್ಯಾಭೂಷಣ ಹಾಡಿರುವ ಭಕ್ತಿಗೀತೆಯನ್ನು ಕೇಳೋಣ ರಚನೆ ಪುರಂದರದಾಸರು Thank you. ನಿನಗೇನು ಬೇಡುವುದಿಲ್ಲ, ನಾ ನಿನಗೇನು ಬೇಡುವುದಿಲ್ಲ, ಎನ್ನ ಹೃದಯ ಕಮಲದೊಳು ನೆಲೆಸಿರು ಹರಿಯೇ ನಾ.